ನಿಧನ ಸುದ್ದಿ. ಮಡಿಕೇರಿ ಕೊಯ್ಯಂಗೇರಿ ಗ್ರಾಮತ್ರ ತಮ್ಮಂಡ ಪೌತಿ ರಾಮಯ್ಯ ಆಂಗಡಪ್ಪನ್ನು ತಮ್ಮಂಡ ದೇವಮ್ಮ ಚೋಮವ್ವ ಆಂಗಿಂದು ಮರಣಪಟ್ಟಿತ್ತು. ತಾಮನೆ ಅಜ್ಜೇಟಿರ 55 ವಯತ್ರ ತಮ್ಮಂಡ ದೇವಮ್ಮ ಚೋಮವ್ವ ಆಯ್ಡ ಅಖಿರಿ ಕಾರ್ಯ ನಾಳೆ ಮಜ್ಜಣ ದಂಡು ಗಂಟೆಗೆ 5 ಮನೆಯಲ್ಲಿ ನಡಪ. ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸುದ್ದಿ ಚಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಕರ್ನಾಟಕ ಸುವರ್ಣ ಸಂಭ್ರಮದ ಪ್ರಯುಕ್ತ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಗಳ ಕೂಡು ಕೂಟಲಿ ಹಂಗೆ ಬೇರೆ ಬೇರೆ ಪದವಿ ಕಾಲೇಜುಗಳ ಸಹಕಾರಲಿ ಇಂದು ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ಲಿ ಅಂತರ್ ಕಾಲೇಜುಗಳ ಸಮೂಹ ಗಾಯನ ಪೈಪೋಟಿ ಕಾರ್ಯಕ್ರಮ ನಡೆದು ಪೈಪೋಟಿಲಿ ಕೊಡ್ಲಿಪೇಟೆನ ಪ್ರಥಮ ದರ್ಜೆ ಕಾಲೇಜು, ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಿರಾಜಪೇಟೆನ ಸಂತ ಅನ್ನಮ್ಮ ಪದವಿ ಕಾಲೇಜು, ಕುಶಾಲ್ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮಡಿಕೇರಿ ಸರ್ಕಾರಿ ಹೆಣ್ಮಕ್ಕಳ ಪದವಿ ಕಾಲೇಜು, ಹಂಗೆ ವಿರಾಜಪೇಟೆ ಕಾವೇರಿ ಕಾಲೇಜು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಮಕ್ಕ ಭಾಗವಹಿಸಿದ್ದು. ಇದರಲ್ಲಿ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಸುರುನ, ಕುಶಾಲ್ ನಗರ ಅನುಗ್ರಹ ಪ್ರಥಮ ದರ್ಜೆ ಕಾಲೇಜು ಎರಡನೇ, ಹಂಗೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಮಕ್ಕ ಮೂರನೇ ಇನಾಮನ ಪಡ್ಕೊಂಡು. ಆಕೇರಿ ಜಂಬರಲ್ಲಿ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರೊಫೆಸರ್ ರಾಘವ ಅವು ಮಾತಾಡಿ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಹೆಸರಲಿ ಕರ್ನಾಟಕದ ಹೆಸರಾಗಿ 50 ವರ್ಷ ತುಂಬಿದರಿಂದ ಕೊಡವ ಮತ್ತು ಅರೆಭಾಷೆ ಅಕಾಡೆಮಿಗಳಿಂದ ಸಮೂಹ ಗಾಯನ ಕಾರ್ಯಕ್ರಮ ಏರ್ಪಾಡಾಗಿರುವುದು ತುಂಬ ವಿಶೇಷ ಆಗಿಟ್ಟು, ನಾಡಲ್ಲಿ 1000 ವರ್ಷಗಳಿಂದ ಕನ್ನಡ ಭಾಷೆ ಉಳ್ಕೊಂಡು ಬಂದುಟ್ಟು ಕನ್ನಡ ಭಾಷೆನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಕ್ಕೆ ಎಲ್ಲರೂ ಕೈ ಜೋಡಿಸೋಕು, ಕನ್ನಡ ಭಾಷೆಗೆ ತನ್ನದೇ ಆದ ಮಹತ್ವ ಉಟ್ಟು ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿಟ್ಟುತ್ತಾ ಕವಿರಾಜ ಮಾರ್ಗಕಾರ 10ನೇ ಶತಮಾನದಲ್ಲಿ ಹೇಳಿಳೋ ಕನ್ನಡ ಭಾಷೆನ ಮಾತಾಡೋವು ಎಲ್ಲ ಕಡೆ ಒಳೋ ಅಂತ ಹೇಳ್ದೋ ಜಂಬರಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಾರೀಕು 17ಕ್ಕೆ ಬೆಳಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಸಿಕ್ಸ್ ಫಾರ್ ಜಸ್ಟಿಸ್ ಇದನ್ನ ಎಸ್ಎಫ್ ಜೇತ ಕರೆದವೆ. ಈ ಸಂಘಟನೆನ 5 ವರ್ಷಗಳ ಕಾಲ ಕಾನೂನುಬಾಹಿರ ಸಂಘಟನೆ ಭಾರತ ಸರ್ಕಾರ ಘೋಷಿಸಿ ನಿಷೇಧ ಮಾಡಿಟ್ಟು. ಇದರ ಕುರಿತಂಗೆ ಏನಾರು ತಕರಾರುಗಳಿದ್ದರೆ ತಮ್ಮ ತಕರಾರುಗಳ ಬರ್ದ್ ರಿಜಿಸ್ಟ್ರಾರ್ ಅನ್ಲಾಪುಲ್ ಆಕ್ಟಿವಿಟೀಸ್ ಟ್ರೈಬ್ಯುನಲ್ ಚೇಂಬರ್ ಸಂಖ್ಯೆ 15 ಗ್ರೌಂಡ್ ಫ್ಲೋರ್ ಎ ಬ್ಲಾಕ್ ಡೆಲ್ಲಿ ಹೈಕೋರ್ಟ್ ಶ್ರೇಷ್ಠ ರಸ್ತೆ ನ್ಯೂ ಡೆಲ್ಲಿ 110503 ಇಲ್ಲಿಗೆ ಕಳಿಸಿಕೊಟ್ಟು ಇದೇ ತಾರೀಕು 26ಕ್ಕೆ ಮಧ್ಯಾಹ್ನ 2:30 ಗಂಟೆಗೆ ಈಗ ಹೇಳಿದ ಜಾಗಲಿ ಮುಂದಿನ ಕ್ರಮಕ್ಕೆ ಹಾಜರಾಕು. ಹಂಗೆ ಲಾಯರ್ ನೋಟಿಗೆ ಸಹ ಹಾಜರಾಕುತ್ತ ಪ್ರಕಟಣೆ ತಿಳಿಸಿಟ್ಟು. ಮಡಿಕೇರಿ ನಗರಸಭೆ ವ್ಯಾಪ್ತಿನ ಎಲ್ಲ ಕುರಿ ಕೋಳಿ ಆಡು ಮಾಂಸನ ಮಾರಾಟ ಮಾಡವು ಮಾರಿಕೆ ಮಡಗಿರುವ ಮಾಂಸಗಳ ಅಂಗಡಿ ಸ್ಟಾಲ್ಗಳ ಮುಂದೆ ಸರಿಯಾಗಿ ಮುಚ್ಚದೆ ತೂಗಿ ಹಾಕೊಂಡು ಮಾರಾಟ ಮಾಡುದು ಕಾಣ್ತಾವಟು. ಇದರಿಂದ ಮಾಂಸಲಿ ನೊಣದ ಕುದ್ದು ಕಾಯಿಲಗ ಸುರಾದೆ. ಆದ್ದರಿಂದ ತಮ್ಮ ತಮ್ಮ ಅಂಗಡಿಗಳಲ್ಲಿ ಮಾರಿಕೆ ಮಡಗಿರುವ ಮಾಂಸಗಳ ಗಾಜಿನ ಡಬ್ಬಿಲಿ ಮಡ್ಕೊಂಡು ಮನರನ ಸರಿಯಾಗಿ ಕಾಪಾಡಿಕೊಳ್ಳಕುತ್ತ ನಗರಸಭೆನ ಪೌರಾಯುಕ್ತರು ತಿಳಿಸೋಳು. ಚೆನ್ನೈಲಿ ನಡೀತಿರುವ 4ನೇ ಆವೃತ್ತಿನ ದಕ್ಷಿಣ ಏಷ್ಯಾ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಲಿ ಜಿಲ್ಲೆನ ಬೊಳ್ಳಂಡ ಉನ್ನತಿ ಅಯ್ಯಪ್ಪ 100 ಮೀಟರ್ ಹಾರ್ಡಲ್ಸ್ಲಿ ಚಿನ್ನದ ಪದಕ ಪಡ್ಕೊಂಡು ಸಾಧನೆ ಮಾಡಿಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಗೆ ತಾರೀಕು 16ಕ್ಕೆ ಈದ್ ಮಿಲಾದ್ ಹಬ್ಬದ ಬಾಬ್ತು ರಜಾ ಇದ್ದದೆ. ತಾರೀಕು 17ರಿಂದ 23ಕ್ಕೆ ಮುಟ ಡಾಕ್ಟರ್ಗ ಇರ್ದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನಲ್ಲಿ ಬರುವ ತಿಂಗಳ 17ನೇ ತಾರೀಕು ನಡೆಯುವ ಶ್ರೀ ಕಾವೇರಿ ತುಲಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಜಾತ್ರೆಯ ಕುರಿತು ಚರ್ಚೆ ಮಾಡಿಕೆ ನಾಳೆ ಮಧ್ಯಾಹ್ನ 3:30 ಗಂಟೆಗೆ ಶ್ರೀ ಭಗಂಡೇಶ್ವರ ದೇವಸ್ಥಾನದ ಹಳೆಮುಡಿ ಕಟ್ಟಡದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿತ್ತ. ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸೋಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಾರೀಕು 18ಕ್ಕೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾವಾಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ತ ದಣಿಸುದು, ದುಡ್ಡು ಚುಟ್ಟಿಗೆ ಪೆಚ್ಚಾಡುದು, ಹೀಗೆಲ್ಲ ತೊಂದರೆ ತಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಚೆರು ನೀರಾವರಿ ವಿಜ್ಞಾನ ಪಿನ್ ತಂತ್ರಜ್ಞಾನ ಕೂಡುನನೆಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ NS ಬೋಸರಾಜು. ನಾಳೆ ಪಿನ್ನ ಮತ್ತೆಂದ ಜಿಲ್ಲೆಯ ಪ್ರವಾಸ ಕಾರ್ಯಕ್ರಮ ಬಿಚ್ಚಂಡಿತ್. ನಾಳೆ ಪಲಕ 11:30 ಮಡಿಕೇರಿ ಪಿನ್ನ ಗೋಣಿಗೊಪ್ಪದ ನಡಪಂತ ದಸರಾ ನಮ್ಮೆರಮಿದ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆ ನಡಪ ಮುಪ್ಪಡೆ ಸಭೆಯಲ್ಲಿ ಕೂಡಿಯಾಡುವ ಸಚಿವಂಗ. ಮಧ್ಯಾಹ್ನ 3:00 ಕಾವೇರಿ ತೀರ್ಥೋದ್ಭವತರ ಮಾರಿಪತ್ತು ನಡಪ ಜಾತ್ರೆಗೆ ಸಂಬಂಧಪಟ್ಟನಿಗೆ ನಡಪ ಮುಪ್ಪಡೆ ಸಭೆಯಲ್ಲಿ ಕೂಡಿಯಾಡುವ. ಪದ್ಮಂಜಾಂಗ ಪಲಕ 9:30 ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ನಲ್ಲಿ